ಇವತ್ತಿನ ದಿವಸ ಉತ್ತಮ ಆರೋಗ್ಯಕ್ಕಾಗಿ ಮರಗಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ತಿಳಿಸಿಕೊಳ್ಳಕ್ಕೆ ಸ್ನೇಹ ಸಿಗೇಳಿ ಅವರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹ ಸಿಗೇಳಿ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಈ ಕಿರುಧಾನ್ಯಗಳ ಪರಿಚಯ ಬಗ್ಗೆ ತಿಳಿಸಿಕೊಡ್ತೀರಿ? ಕಿರುಧಾನ್ಯ ಅಂತಂದ್ರೆ ಪದನ ಹೇಳುತ್ತೆ, ಕಿರು ಅಂದ್ರೆ ಏನು, ಸಣ್ಣದ್ದು ಅಂತ. ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಇದಕ್ಕೆ ಕಿರುಧಾನ್ಯ ಅಂತ ಹೇಳ್ತೀವಿ. ಇದನ್ನ ನಾವು ಸಿರಿಧಾನ್ಯ ಅಂತ ಕೂಡ ಹೇಳ್ಬಹುದು. ಕಿರುಧಾನ್ಯ ಅಥವಾ ಸಿರಿಧಾನ್ಯ ಇದು ಮುಖ್ಯವಾಗಿ ಮಲ್ಲಿ ಆಹಾರವಾಗಿ ಬಳಕೆಯಲ್ಲಿ ಇರುತ್ತೆ. ಇದು ಇನ್ನು ಈ ಸಿರಿಧಾನ್ಯವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಮಿಲೆಟ್ ಅಂತ ಹೇಳ್ತೀವಿ. ಅಂದ್ರೆ ಸಾವಿರ ಕಾಳುಗಳನ್ನು ಒಂದು ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವಂತಹ ಶಕ್ತಿ ಇರೋದ್ರಿಂದ ಇದನ್ನ ನಾವು ಮಿಲೆಟ್ಸ್ ಅಂದ್ರೆ ಮಿಲಿಯನ್ಸ್ ಆಫ್ ಗ್ರೇನ್ಸ್ ಅಂತ ಹೇಳ್ತೀವಿ. ಇನ್ನು ಇದರ ಇತಿಹಾಸ ತಿಳಿಯೋದಾದ್ರೆ ನಾವು ಕಳೆದ 10,000 ವರ್ಷಗಳ ಹಿಂದೆ ಅಂದ್ರೆ ಇದನ್ನ ಪೂರ್ವ ಏಷ್ಯಾದಲ್ಲಿ ಸಾಗುವಳಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ದಾಖಲೆಗಳು ಸಿಗ್ತಾ ಇದಾವೆ. ಇನ್ನು ಕಿರುಧಾನ್ಯಗಳು ಹುಲ್ಲು ಜಾತಿಗೆ ಸೇರಿದ ಪೊಯೇಸಿ ಕುಟುಂಬಕ್ಕೆ ಸೇರಿದವಾಗಿದೆ ಮತ್ತು ಇದು ಸಾಮಾನ್ಯವಾಗಿ ದುಂಡನೆ ಆಕಾರವನ್ನು ಹೊಂದಿರುತ್ತದೆ ಮತ್ತು ಇದು ಕಾಳುಗಳ ಗಾತ್ರದ ಆಧಾರದ ಮೇಲೆ ನಾವು ಇದನ್ನ ಪ್ರಮುಖ ಸಿರಿಧಾನ್ಯಗಳು ಮತ್ತು ಸಣ್ಣ ಸಿರಿಧಾನ್ಯಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಪ್ರಮುಖ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ನಾವು ಜೋಳ ಮತ್ತು ಸಜ್ಜೆಯನ್ನು ನೋಡೋದಾದರೆ, ಸಣ್ಣ ಸಿರಿಧಾನ್ಯಗಳಲ್ಲಿ ನಾವು ರಾಗಿ, ನವಣೆ, ಸಾವೆ, ಹಾರಕ, ಬರಗು ಹಾಗೂ ಊದಲುಗಳನ್ನು ನೋಡಬಹುದಾಗಿದೆ. ಇನ್ನು ಕಿರುಧಾನ್ಯಗಳ ಬೆಳೆ ವಿಶೇಷತೆ ಏನದ ಅಂತೀರಿ? ಇನ್ನು ಕಿರುಧಾನ್ಯ ಅಂತಂದಾಗ ಇವು ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕಡಿಮೆ ನೀರು ಉಪಯೋಗಿಸಿಕೊಂಡು ಅಂದ್ರೆ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುವಂತಹ ಪ್ರದೇಶಗಳಲ್ಲೂ ಕೂಡ ನಾವು ಇದನ್ನ ಬೆಳೆಯಬಹುದಾಗಿದೆ. ಇನ್ನು ಇದು ರಾಸಾಯನಿಕ ಗೊಬ್ಬರಗಳಲ್ಲದೆ, ಅಂದ್ರೆ ಅವಾಗ ನಮ್ಮಲ್ಲಿ ಸುಧಾರಿತ ಬೇಸಾಯ ಪದ್ಧತಿಗಳಿರಲಿಲ್ಲ, ರಾಸಾಯನಿಕ ಗೊಬ್ಬರಗಳಿರಲಿಲ್ಲ. ಇನ್ನು ಬರಡು ಭೂಮಿಯಲ್ಲಿ ಅಂದ್ರೆ ಕಲ್ಲು ಭೂಮಿಯಲ್ಲೂ ಕೂಡ ಅಥವಾ ಗರಸು ಭೂಮಿ ಅಂತ ಹೇಳ್ತೀವಿ ಅಥವಾ ನಿರುಪಯುಕ್ತ ಭೂಮಿ ಅಂತ ಹೇಳ್ತೀವಿ, ಅಂತ ಭೂಮಿಗಳಲ್ಲೂ ಬೆಳೆಯುವಂತ ನಿದರ್ಶನಗಳಿದಾವೆ. ಹಾಗಾಗಿ ಅದಷ್ಟೇ ಅಲ್ಲದೆ ಇದು ಬೇಗ ಕಟಾವಿಗೆ ಬರುತ್ತೆ. ಅಂದ್ರೆ ಬೆಳೆದು ಬಿತ್ತಿದ 60-90 ದಿನಗಳ ಒಳಗಡೆ ಇದನ್ನ ಕಟಾವಿಗೆ ಬರುತ್ತದೆ. ಅಂದ್ರೆ ಬೆಳೆದು ಬಿಟ್ಟು ನಾವು 1 ವರ್ಷ 8 ತಿಂಗಳ ಕಾಯ್ಬೇಕು ಅನ್ನೋಂತ ಪ್ರಮೇಯ ಇರೋದಿಲ್ಲ. ಹಾಗಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕಟಾವಿಗೆ ಬರುತ್ತದೆ. ಇವೆಲ್ಲ ವಿಶೇಷತೆಗಳಿಂದಾಗಿ ಇದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ ರೈತರಿಗೆ ಇದೊಂದು ಬರಗಾಲದ ಮಿತ್ರ ಅಥವಾ ರೈತ ಮಿತ್ರ ಅಂತ ಕೂಡ ನಾವು ಇದನ್ನ ಹೇಳಬಹುದಾಗಿದೆ. ಇನ್ನು ಸಿರಿಧಾನ್ಯಗಳ ಕಣ್ಮರೆಗೆ ಏನ್ ಕಾರಣ ಅದಾವ ಅಂತೀರಿ? ಸಿರಿಧಾನ್ಯ ನಾವು ಮುಂಚೆಯಿಂದನೂ ಬಳಸ್ಕೊಳ್ತಾ ಬಂದಿದ್ದು, ಮಧ್ಯಕ್ಕೆ ಯಾಕೆ ನಿಂತೋಯ್ತು ಇದರ ಬಳಕೆ ಅಂತ ನೋಡಿದಾಗ ಈ ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ಈ ಹಸಿರು ಕ್ರಾಂತಿ ಆದಾಗ ಏನಾಯ್ತು, ಸುಧಾರಿತ ತಳಿಗಳು ನಮ್ಮ ದೇಶದಲ್ಲಿ ಬಂದ್ವು. ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಆಹಾರ ಬೆಳೆಗಳಿಗೆ ಸೀಮಿತವಾಗಿರುವಂತಹ ಭೂಮಿ ಏನಿತ್ತು ಅದು ನಾವು ಏನ್ ಮಾಡಿದ್ವಿ, ವಾಣಿಜ್ಯ ಬೆಳೆಗಳಿಗೆ ಜಾಸ್ತಿ ಉಪಯೋಗಿಸ್ತಾ ಹೋದ್ವಿ. ಹಾಗಾಗಿ ಏನಾಯ್ತು, ಈ ಸಿರಿಧಾನ್ಯಗಳು ಬೆಳೆಯುವಂತ ಬೆಳೆಗಳ ಪ್ರದೇಶ ಏನಾಯ್ತು, ಈ ವಾಣಿಜ್ಯ ಬೆಳೆಗಳ ಪ್ರದೇಶಗಳಿಗೆ ಜಾಸ್ತಿ ಬೆಳೆಯೋದಕ್ಕೆ ಉಪಯೋಗ ಮಾಡಕ್ ಶುರು ಆಯ್ತು. ಈ ಸಿರಿಧಾನ್ಯಗಳ ಸಂಸ್ಕರಣೆ ಮಾಡೋದು ಒಂದು ಕಷ್ಟಕರ ಪದ್ಧತಿ. ಇದು ಸಂಸ್ಕರಣೆಗೆ ಕಾಳುಗಳ ಗಾತ್ರ ಚಿಕ್ಕದಾಗಿರೋದ್ರಿಂದ, ಯಂತ್ರೋಪಕರಣಗಳ ಕೊರತೆ ಇರೋದ್ರಿಂದ ರೈತರು ಕೂಡ ಇದ ಬೆಳೆಗಳನ್ನ ಬೆಳೆಯಲು ಹಿಂಜರಿತಾ ಹೋದ್ರು, ಅದು ಒಂದು ಕಾರಣ ಆಗಿರಬಹುದು. ಇನ್ನು ಈ ಸಿರಿಧಾನ್ಯಗಳ ಮಹತ್ವ ಏನದ ಅಂತೀರಿ? ಕಿರುಧಾನ್ಯಗಳಲ್ಲಿ ವಿಶಿಷ್ಟವಾದ ಪೋಷಕಾಂಶಗಳಿದಾವೆ. ಅವು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯಕರವಾಗಿದೆ. ಅದರಲ್ಲೂ ಹೆಚ್ಚಾಗಿ ನೋಡೋದಾದ್ರೆ ನಾರಿನಾಂಶ ಹೆಚ್ಚಾಗಿರುತ್ತೆ. ಇದು ಬೇಗ ಹಸಿವು ಆಗೋಕ್ಕೆ ಬಿಡೋದಿಲ್ಲ. ಇನ್ನು ನಿಧಾನವಾಗಿ ಜೀರ್ಣಿಸುವಂತಹ ಶರ್ಕರ ಪಿಷ್ಟಗಳಿದಾವೆ ಇದರಲ್ಲಿ. ಮತ್ತೆ ಇದು ಗ್ಲುಟನ್ ರಹಿತವಾಗಿರುತ್ತೆ. ಅಂತಂದ್ರೆ ಈಗ ಜಿಡ್ಡು ಅಂತ ಹೇಳ್ತೀವಿ ನಾವು, ಅಥವಾ ಜಿಗಿಟಿನ ಅಂಶ ಅಂತ ಹೇಳ್ತೀವಿ, ಇದು ಗೋಧಿ ಪದಾರ್ಥಗಳಲ್ಲಿ ಅಧಿಕವಾಗಿರುತ್ತೆ. ಇತ್ತೀಚೆಗೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಗೋಧಿಯನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಇದು ನಮ್ಮಲ್ಲಿ ಗ್ಲುಟನ್ ಇಂಟಾಲರೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಗ್ಲುಟನ್ ರಹಿತವಾಗಿರುತ್ತದೆ. ಅದಷ್ಟೇ ಅಲ್ಲದೆ ಇದು ಉತ್ತಮ ಜೀವಸತ್ವಗಳನ್ನು, ಅದರಲ್ಲೂ ವಿಶೇಷವಾಗಿ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಅಂತ ಹೇಳ್ತೀವಿ ಅಥವಾ ಜೀವಸತ್ವಗಳಂತ ಹೇಳ್ತೀವಿ, ಇದು ಅಧಿಕವಾಗಿರುತ್ತದೆ. ಇವೆಲ್ಲ ಇರೋದ್ರಿಂದ ನಾವು ಇದನ್ನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ, ವಿಷ ವಸ್ತುಗಳನ್ನು ಹೊರಸೂಸುವಿಕೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹಾಗೂ ಕಬ್ಬಿಣಾಂಶವನ್ನು ಕಡಿತಗೊಳಿಸುವ ಕಾರ್ಯವನ್ನು ಮಾಡುತ್ತದೆ. ಬರಗಿನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಸಿರಿಧಾನ್ಯಗಳಲ್ಲಿ ಒಂದಾದ ಬರಗು ಒಂದು ಸತ್ವಯುತ ಆಹಾರವಾಗಿದೆ. ಈ ಬರಗನ್ನ ನಾವು ಇಂಗ್ಲಿಷ್ ನಲ್ಲಿ ಪ್ರೋಸೋ ಮಿಲೆಟ್ ಅಂತ ಕರಿತೀವಿ. ಅದಲ್ಲದೆ ಇದನ್ನ ನಾವು ಹಾಗ್ ಮಿಲೆಟ್, ಬ್ರೂಮ್ ಕಾರ್ನ್ ಮಿಲೆಟ್, ಕಾಮನ್ ಮಿಲೆಟ್ ಅಂತ ಕೂಡ ಕರಿತೀವಿ. ಇನ್ನು ಈ ಬರಗನ್ನ ಸುಮಾರು 10,000 ವರ್ಷಗಳ ಹಿಂದೆ ಚೈನಾ ಮತ್ತು ಪೂರ್ವ ಮತ್ತು ಮಧ್ಯ ಏಷ್ಯಾದಲ್ಲಿ ಬೆಳೆಯುವ ಬಗ್ಗೆ ದಾಖಲೆಗಳಿವೆ. ಇದು ಕೂಡ ಹುಲ್ಲು ಜಾತಿಗೆ ಸೇರಿದ ಒಂದು ವಾರ್ಷಿಕ ಬೆಳೆಯಾಗಿದೆ. ಇದು 45-100 ಸೆಂಟಿಮೀಟರ್ ಎತ್ತರ, ಅಂದ್ರೆ 3 ಅಡಿಗಿಂತಲೂ ಹೆಚ್ಚಾಗಿ ಬೆಳೆಯುವಂತ ಒಂದು ಹುಲ್ಲು ಜಾತಿಗೆ ಸೇರಿದ ಒಂದು ವಾರ್ಷಿಕ ಬೆಳೆ. ಇನ್ನು ಈ ಕಾಂಡದಲ್ಲಿ ಗಂಟುಗಳ ರಚನೆಯನ್ನ ನೋಡಬಹುದಾಗಿದೆ. ಇನ್ನು ಇದು ತಂತು ಬೇರುಗಳ ರಚನೆಯನ್ನ ಹೊಂದಿರುತ್ತದೆ. ಇನ್ನು ಬರಗು ಕಡಿಮೆ ಅವಧಿಯಲ್ಲಿ ಅಂದ್ರೆ ಬಿತ್ತಿದ 60-90 ದಿನಗಳಲ್ಲೆಲ್ಲ ಕಟಾವಿಗೆ ಬರುತ್ತದೆ. ಇನ್ನು ಇದನ್ನ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಅಥವಾ ಉಷ್ಣ ಮತ್ತು ಬರಸಹಿಷ್ಣ ಗುಣಗಳನ್ನ ಹೊಂದಿದೆ. ಇನ್ನ ತೊಗರಿ, ಮೆಕ್ಕೆಜೋಳ ಮತ್ತು ಜೋಳದ ಜೊತೆ ಸಾಲು ಬೆಳೆಯಾಗಿ ಇದನ್ನ ಬೆಳೆಯಬಹುದಾಗಿದೆ. ಈ ಬೆಳೆ ನೋಡಕ್ಕ ನವಣೆ ಅಂತಾನೆ ಕಾಣಿಸುತ್ತೆ, ಅಂದ್ರೆ ತಿಳಿ ಹಳದಿ ಬಣ್ಣದ್ದಾಗಿರುತ್ತದೆ. ನವಣೆಗಿಂತಲೂ ದಪ್ಪವಾದ ಗಾತ್ರವನ್ನು ಹೊಂದಿರುತ್ತದೆ ಮತ್ತು ಇದು ಒಣ ಬೇಸಾಯಕ್ಕೆ ಅತಿ ಸೂಕ್ತವಾದ ಬೆಳೆ ಅಂತ ಹೇಳಬಹುದಾಗಿದೆ. ಆಮೇಲೆ ಇದು ಸ್ವಾಭಾವಿಕವಾಗಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಬರಗನ್ನ ಯಾವೆಲ್ಲ ದೇಶಗಳಲ್ಲಿ ಬೆಳೆಯಲಾಗ್ತದಂತೀರಿ? ಈ ಬೆಳೆಯನ್ನ ಭಾರತ ಮಾತ್ರವಲ್ಲದೆ ನಾವು ಚೈನಾ, ಟರ್ಕಿ, ರಷ್ಯಾ, ಉಕ್ರೇನ್, ಅಮೆರಿಕ, ನೇಪಾಳ, ಬರ್ಮಾ, ಶ್ರೀಲಂಕಾ, ದಕ್ಷಿಣ ಜಪಾನ್, ಈಜಿಪ್ಟ್, ಅರೇಬಿಯಾ, ಪಶ್ಚಿಮ ಯುರೋಪ್, ಪೂರ್ವ ಏಷ್ಯಾ ದೇಶಗಳಲ್ಲೂ ಕೂಡ ಇದನ್ನ ಬೆಳೆಯೋದನ್ನ ನೋಡಬಹುದಾಗಿದೆ. ಯಾವ ರಾಜ್ಯಗಳಲ್ಲಿ ಬರ್ಗನ್ನ ಬೆಳೀತಾರಂತೀರಿ? ಭಾರತದಲ್ಲಿ ನಾವು ಬರ್ಗನ್ನ 0.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಬೆಳೆಯಲಾಗ್ತಾ ಇದೆ. ಭಾರತದಲ್ಲಿ ನೋಡೋದಾದ್ರೆ ಉತ್ತರ ಪ್ರದೇಶ, ತಮಿಳುನಾಡು, ಬಿಹಾರ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಇದನ್ನ ಬೆಳೆಯಲಾಗ್ತಾ ಇದೆ. ಮತ್ತೆ ಈ ಬೆಳೆ ಬೆಳಿಬೇಕಾದ್ರೆ ಸೂಕ್ತವಾದ ಕಾಲ ಯಾವ್ದಂತ್ರಿ? ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಾಲಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಹೆಚ್ಚಾಗಿ ಮುಂಗಾರಿನಲ್ಲಿ ಬೆಳೆಯಲಾಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಜುಲೈ ತಿಂಗಳಿನಲ್ಲಿ ಅಂತ ಹೇಳ್ಬಹುದು. ಇನ್ನು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಿಗೆ ಬಂದ್ರೆ ಸೆಪ್ಟೆಂಬರ್ ನಿಂದ ಅಕ್ಟೋಬರ್ ವರೆಗೂ ಬೆಳೆಯಲಾಗುತ್ತೆ. ಇನ್ನು ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮಾರ್ಚ್ ಮಧ್ಯದಿಂದ ಮೇ ಮಧ್ಯದವರೆಗೂ ಈ ಬೆಳೆಯನ್ನು ಬೆಳೆಯುತ್ತಾರೆ. ಮತ್ತೆ ಇದನ್ನ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಕೂಡ ಬೆಳಿಬಹುದಂತ್ರಿ? ಹೌದು, ಇದನ್ನ ಬೇಸಿಗೆ ಮತ್ತು ಚಳಿಗಾಲದಲ್ಲೂ ಕೂಡ ಬೆಳೆಯಬಹುದಾಗಿದೆ. ಬರಗಿನಲ್ಲಿರುವ ಸುಧಾರಿತ ತಳಿಗಳು ಯಾವ್ದಾವಂತೀರಿ? ಅನೇಕ ಕೃಷಿ ವಿಶ್ವವಿದ್ಯಾಲಯಗಳು ಬರಗಿನಲ್ಲಿ ಸುಧಾರಿತ ತಳಿಗಳನ್ನ ಬಿಡುಗಡೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು, ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೆಲವೊಂದಿಷ್ಟು ತಳಿಗಳಿದಾವೆ. ಅವುಗಳಲ್ಲೂ ಮುಖ್ಯವಾಗಿ GPU8, GPU P21, TNAU 145, TNAU-151, TNAU-164, TNAU-202, TNPM-230 ಮತ್ತು DHPM-2769 ಅನ್ನು ಸುಧಾರಿತ ತಳಿಗಳು ಲಭ್ಯವಿದೆ. ತಳಿಗಳ ಇಳುವರಿ ಹಾಗೂ ವಿಶೇಷತೆ ಬಗ್ಗೆ ತಿಳಿಸ್ತೀರಿ? ಹಾ ಸರ್, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರುವಂತ ಸುಧಾರಿತ ತಳಿಗಳಾದ GPU P21 ಅನ್ನೋದು ಮೇವಿನ ಇಳುವರಿಯನ್ನು ಜಾಸ್ತಿ ನೀಡುವಂತದ್ದು. ಇದು ಬಿತ್ತಿದ 65-75 ದಿನಗಳೊಳಗಡೆ ಕಟಾವಿಗೆ ಬರುತ್ತದೆ. ಇದು ಪ್ರತಿ ಹೆಕ್ಟೇರಿಗೆ 15-16 ಕ್ವಿಂಟಲ್ನಷ್ಟು ಇಳುವರಿಯನ್ನು ನೀಡುತ್ತದೆ. ಅದೇ ತರ ಬೆಂಗಳೂರಿನ ಇನ್ನೊಂದು ತಳಿಯಾದಂತಹ ಕಂದು ರೋಗ ನಿರೋಧಕತ್ವವನ್ನು ಹೊಂದಿರುವಂತಹ GPU-8 ಅನ್ನೋದು ಬಿತ್ತಿದ 85-90 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಮತ್ತೆ ಪ್ರತಿ ಹೆಕ್ಟೇರಿಗೆ ಇದು 25-26 ಕ್ವಿಂಟಲ್ನಷ್ಟು ಇಳುವರಿಯನ್ನು ನೀಡುತ್ತದೆ. ಅದೇ ರೀತಿ ನಾವು ನೋಡೋದಾದ್ರೆ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದ ವೆರೈಟಿಯಾದಂತಹ ಅಥವಾ ತಳಿಯಾದಂತಹ TNAU-151 ಅದು ಕಾಳುಗಳು ದಪ್ಪವಾಗಿದ್ದು ಮತ್ತು ಕಾಳುಗಳು ಮೌಲ್ಯವರ್ಧನೆಗೆ ಅತಿ ಸೂಕ್ತವಾಗಿರುತ್ತದೆ. ಇದು ಬಿತ್ತಿದ 72-75 ದಿನಗಳೊಳಗೆ ಕಟಾವಿಗೆ ಬರುತ್ತದೆ. ಇದು 18-20 ಕ್ವಿಂಟಲ್ನಷ್ಟು ಇಳುವರಿಯನ್ನು ಕೊಡುತ್ತದೆ ಪ್ರತಿ ಹೆಕ್ಟೇರಿಗೆ. ಅದೇ ರೀತಿ TNAU-202 ಅನ್ನೋ ಒಂದು ವೆರೈಟಿ, ಅದು ಕೂಡ ಕಾಳುಗಳು ದಪ್ಪವಾಗಿರುತ್ತದೆ. ಬಿತ್ತಿದ 70-75 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಪ್ರತಿ ಹೆಕ್ಟೇರಿಗೆ 18-20 ಕ್ವಿಂಟಲ್ನಷ್ಟು ಇಳುವರಿಯನ್ನು ನೀಡುತ್ತದೆ. ಕೃಷಿ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿದಂತಹ DHPM-2769 ಅನ್ನೋ ಒಂದು ತಳಿಯು ಪರ್ಯಾಯ ಬೆಳೆ ಅಂತಂದ್ರೆ, ಈಗ ನಾವು ಅಕ್ಕಿನೋ ಯಾವ್ದೋ ಒಂದು ಬೆಳೆ ಹಾಕ್ತಾ ಇರ್ತೀವಿ, ಆ ಬೆಳೆ ಬರೋದಿಲ್ಲ, ಕೈ ಕೊಡುತ್ತೆ, ಅಂತ ಸಮಯದಲ್ಲಿ ಭೂಮಿ ಹಂಗೆ ಬಿಡಬಾರ್ದು ಅನ್ನೋ ಒಂದು ಕಾರಣ ಇದ್ದವಾಗ ಬೆಳಿಬಹುದಾದಂತ ಕಂಟಿಂಜೆನ್ಸಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನ ಪರ್ಯಾಯ ಬೆಳೆಯಾಗಿ ಕೂಡ ನಾವು ಬೆಳಿಬಹುದಾಗಿದೆ. ಇದು ಬಿತ್ತಿದ 70-72 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಮತ್ತು ಇದು 24-25 ಕ್ವಿಂಟಲ್ನಷ್ಟು ಇಳುವರಿಯನ್ನು ನೀಡುತ್ತದೆ. ಇನ್ನು ಜೈವಿಕ ಹಾಗೂ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಇನ್ನು ಬರಗಿನಲ್ಲಿ ನಾವು ಜೈವಿಕ ಗೊಬ್ಬರವನ್ನ ಹಾಕೋದಾದ್ರೆ ಪ್ರತಿ ಹೆಕ್ಟೇರ್ ಬರಗನ್ನ ಬೆಳಿಬೇಕಂದ್ರೆ ನಮಗೆ 5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಬಳಸಬೇಕಾಗುತ್ತದೆ. ಇನ್ನು ರಾಸಾಯನಿಕ ಗೊಬ್ಬರ ಬಳಸ್ತೀವಿ ಅಂತ ಅನ್ನೋದಾದ್ರೆ NPK-2020 ಅನ್ನ ನಾವು ಬಳಸಬಹುದಾಗಿದೆ. ಬೀಜ ಪ್ರಮಾಣ ಹಾಗೂ ಬೆಳೆ ಅಂತರದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಇನ್ನು ಪ್ರತಿ ಹೆಕ್ಟೇರಿಗೆ ನಾವು ಸಾಲಿನಿಂದ ಸಾಲಿಗೆ ಬೆಳೆಯೋದಾದ್ರೆ 10 kg/hectare ನಾವು ಬೀಜವನ್ನ ಹಾಕಬೇಕಾಗುತ್ತದೆ. ಅದೇ ಪ್ರಸಾರ ಪದ್ಧತಿಯಲ್ಲಿ ಅಥವಾ ಬ್ರಾಡ್ಕಾಸ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ, ಆ ಮೆಥಡ್ ಅಲ್ಲಿ ಬೆಳೆಯೋದಾದ್ರೆ ನಾವು ಪ್ರತಿ ಹೆಕ್ಟೇರಿಗೆ 15 kg ಕಾಳುಗಳನ್ನ ಬಿತ್ತನೆ ಮಾಡಬೇಕಾಗುತ್ತದೆ. ಇನ್ನು ಈ ಸಾಲಿನಿಂದ ಸಾಲಿಗೆ ಬೆಳೆಯೋದಾದ್ರೆ 1 ಅಡಿ ಅಂದ್ರೆ 25 cm ಅಂತರ ಕೊಡಬೇಕಾಗುತ್ತೆ. ಇನ್ನು ಗಿಡದಿಂದ ಗಿಡಕ್ಕೆ ಬೆಳೆಯೋದಾದ್ರೆ 10 cm ಅಂತರವನ್ನ ನೀಡಬೇಕಾಗುತ್ತೆ. ನೀರಿನ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ರೆ ನೀರಿನ ಅವಶ್ಯಕತೆ ಇರೋದಿಲ್ಲ, ಆದ್ರೆ ಮುಂಗಾರು ಕೈ ಕೊಟ್ಟಾಗ ಉಳುಮೆ ಹಂತದಲ್ಲಿ ನಾವು ನೀರು ಕೊಡಬೇಕಾಗುತ್ತದೆ. ಹಿಂಗಾರಿನಲ್ಲಿ ಬೆಳೆಯೋದಾದ್ರೆ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನೀರು ಕೊಡಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಬಿತ್ತನೆ ಮಾಡಿದ 25-30 ದಿನಗಳೊಳಗೆ ನಾವು ಮೊದಲ ನೀರಾವರಿ ಕೊಡಬೇಕಾಗುತ್ತೆ. ಅದೇ ತರ 40-45 ದಿನಗಳ ನಂತರ ಎರಡನೇ ನೀರಾವರಿಯನ್ನ ನಾವು ಕೊಡಬೇಕಾಗುತ್ತದೆ. ಇನ್ನು ಇದು ತಂತು ಬೇರುಗಳಾಗಿರೋದ್ರಿಂದ ಇಲ್ಲಿ ಅಧಿಕ ನೀರನ್ನ ನಾವು ಕೊಡಬಾರ್ದು, ಯಾಕಂದ್ರೆ ಬೇರುಗಳು ಕೊಳೆಯುವಂತಹ ಸಂಭವ ಇರೋದ್ರಿಂದ ಜಾಸ್ತಿ ನೀರ್ ನಿಲ್ಸೋ ತರ ನೀರನ್ನ ಕೊಡಬಾರ್ದು. ಇನ್ನು ಕಳೆ ನಿಯಂತ್ರಣ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮಣ್ಣಿನ ತೇವಾಂಶವನ್ನ ಹಾಗೂ ಪೋಷಕಾಂಶಗಳನ್ನ ಕಾಯ್ದುಕೊಳ್ಳುವಲ್ಲಿ ಮತ್ತು ಹೆಚ್ಚಿನ ಇಳುವರಿಯನ್ನ ಹೊಂದಬೇಕು ಅಂತ ಉದ್ದೇಶ ಇದ್ದವರು ಬಿತ್ತನೆ ಆದಾಗಿನಿಂದ 35 ದಿನ ಅಂದ್ರೆ 1 ತಿಂಗಳವರೆಗೂ ಕಳೆ ನಿಯಂತ್ರಿಸೋದು ತುಂಬಾ ಮುಖ್ಯವಾಗುತ್ತೆ. ಬರಗಿನಲ್ಲಿ ನೋಡೋದಾದ್ರೆ ಕಳೆಗಳನ್ನ ನಿಯಂತ್ರಣ ಮಾಡ್ಬೇಕಪ್ಪ ಅಂತಂದ್ರೆ ಕಳೆ ನಾಶಕಗಳಾದಂತಹ ಐಸೋಪ್ರೋಟಾನ್ ಮತ್ತು ಡಿ ಸೋಡಿಯಂ ಸಾಲ್ಟ್ ಗಳನ್ನ ಬಳಸಬಹುದು. ಆದ್ರೆ ಕಳೆನಾಶಕವನ್ನ ಬಳಸೋದಕ್ಕೂ ಮುಂಚೆ ನಾವು ತಜ್ಞರನ್ನ ಸಂಪರ್ಕಿಸಿ ಅವರಿಂದ ಸಲಹೆ ಪಡೆದಾದ ನಂತರವೇ ಸೂಕ್ತವಾದ ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಬೆಳೆ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೀರಿ? ಇದು ಬೆಳೆಯೋದಂತಂದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬರಗನ್ನ ಒಂದು ಅಂತರ ಹೆಚ್ಚಾಗಿ ಅಂದ್ರೆ ಹೆಸರಿನೊಟ್ಟಿಗೆ ಇದನ್ನ ಬೆಳೆಯೋದನ್ನ ನೋಡಬಹುದಾಗಿದೆ. ಇನ್ನು ಪಶ್ಚಿಮ ಬಿಹಾರದಲ್ಲಿ ಇದನ್ನ ಬಟಾಟಿ ಅಥವಾ ಆಲೂಗಡ್ಡೆ ಅಂತ ಹೇಳ್ತೀವಲ್ಲ, ಅದರ ಒಟ್ಟಿಗೆ ಇದನ್ನ ಬೆಳೆಯಲಾಗ್ತಾ ಇದೆ. ಅಂದ್ರೆ ಒಂದು ವಾಣಿಜ್ಯ ಬೆಳೆಯ ಜೊತೆಗೆ ಇದನ್ನ ಬೆಳೆಯಲಾಗ್ತಾ ಇದೆ. ಕೊಯ್ಲು ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಬರಗುನ ಬಹಳಷ್ಟು ತಳಿಗಳು ಬಿತ್ತಿದ 65-75 ದಿನಗಳಲ್ಲೆಲ್ಲ ಕಟಾವಿಗೆ ಬಂದ್ಬಿಡುತ್ತೆ. ಈ ಬರಗಿನ ಪೋಷಕಾಂಶದ ಸಂಯೋಜನೆ ಬಗ್ಗೆ ತಿಳಿಸ್ಕೊಡ್ತೀರಿ? ಪ್ರತಿ 100 ಗ್ರಾಂ ಬರಗಿನ ಸೇವನೆಯಿಂದ ನಮಗೆ 12.5 ಗ್ರಾಂನಷ್ಟು ಪ್ರೋಟೀನ್, 1.10 ಗ್ರಾಂನಷ್ಟು ಕೊಬ್ಬು, 341 ಕಿಲೋ ಕ್ಯಾಲರಿಯಷ್ಟು ಶಕ್ತಿ, 2.20 ಗ್ರಾಂನಷ್ಟು ನಾರು, 1.90 ಗ್ರಾಂನಷ್ಟು ಖನಿಜಾಂಶಗಳು, ಮತ್ತೆ ಕ್ಯಾಲ್ಸಿಯಂ ಅಂದ್ರೆ ಮೂಳೆಗಳ ರಚನೆಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ 14 ಮಿಲಿಗ್ರಾಂನಷ್ಟು ಕಂಡು ಬಂದರೆ, 8.20 ಗ್ರಾಂನಷ್ಟು ಸೋಡಿಯಂ ಮತ್ತು 1.60 ಮಿಲಿಗ್ರಾಂನಷ್ಟು ತಾಮ್ರವನ್ನ ಹೊಂದಿದೆ. ಬರಗಿನ ಸೇವನೆಯಿಂದ ಆಗುವ ಪ್ರಯೋಜನಗಳು ಏನದಾವ ಅಂತೀರಿ? ಬರಗು ಸೇವನೆ ಮಾಡೋದ್ರಿಂದ ನಮ್ಗೆ ಈ ಧಾನ್ಯದಲ್ಲಿ ಕ್ಲಿಷ್ಟಕರವಾದಂತಹ ಶರ್ಕರ ಪಿಷ್ಟಗಳಿರೋದ್ರಿಂದ ಇದು ನಿಧಾನವಾಗಿ ಕರಗಿ ನಿಧಾನವಾಗಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಅಕ್ಕಿ ಸೇವನೆಯಿಂದ ಬೇಗ ಜೀರ್ಣವಾಗಿ ಬೇಗ ಹಸಿವಾಗೋ ತರ ಬರಗನ್ನ ಸೇವನೆ ಮಾಡಿದ್ರೆ ನಮ್ಗೆ ಬೇಗ ಹಸಿವಾಗೋದಿಲ್ಲ. ಇತರೆ ಕಿರಿಧಾನ್ಯಗಳ ಹೋಲಿಸಿದಾಗ ಇದರಲ್ಲಿ ಪ್ರೋಟೀನಿನ ಅಂಶ, ನಾರಿನ ಅಂಶ, ಲವಣಗಳ ಅಂಶ, ಅದರಲ್ಲೂ ಮುಖ್ಯವಾಗಿ ಕಬ್ಬಿಣ ಮತ್ತು ಸತು, ಈ ಸತು ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಬರಗಿನಲ್ಲಿ ಸತುವಿನ ಅಂಶ ಜಾಸ್ತಿ ಆಗಿರುತ್ತೆ. ಅದೇ ತರ ಕಬ್ಬಿಣ ದೇಹದಲ್ಲಿ ಆಮ್ಲಜನಕವನ್ನು ಕೊಂಡೊಯ್ಯಲು ದೇಹದ ಪ್ರತಿಯೊಂದು ಸೆಲ್ಗಳಿಗೆ ಅಂದ್ರೆ ಜೀವಕೋಶಗಳಿಗೆ ಆಮ್ಲಜನಕವನ್ನ ಅಪ್ಲೈ ಮಾಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಇದರಲ್ಲಿ ಕಬ್ಬಿಣ ಮತ್ತು ಸತುವನ್ನು ಅಧಿಕವಾಗಿದೆ. ಇನ್ನು ಬರಗಿನ ಸೇವನೆ ಆರೋಗ್ಯಕ್ಕೆ ಹೇಗೆ ಉಪಕಾರಿ ಅಂತೀರಿ? ಬರಗಿನಲ್ಲಿರುವ ಶರ್ಕರ ಪಿಷ್ಟವು ನಿಧಾನವಾಗಿ ಕರಗುವುದಾಗಿರೋದ್ರಿಂದ ಸಕ್ಕರೆಯನ್ನು ಹಂತ ಹಂತವಾಗಿ ರಿಲೀಸ್ ಮಾಡುತ್ತೆ, ಅಂದ್ರೆ ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಮಧುಮೇಹದಿಂದ ಬಳಲುವವರಿಗೆ ಇದು ಒಂದು ಉತ್ತಮ ಆಹಾರ ಅಂತ ಹೇಳಬಹುದು. ಆಮೇಲೆ ಬರಗು ನವಣೆ ಮತ್ತು ರಾಗಿಗಿಂತ ಅತ್ಯಧಿಕ ಕೆರೋಟಿನಾಯ್ಡ್ಸ್ ಅನ್ನ ಹೊಂದಿದೆ. ಅಂದ್ರೆ ಪ್ರತಿ 100 ಗ್ರಾಮಿಗೆ 366 ಮಿಲಿಗ್ರಾಂನಷ್ಟು ಕೆರೋಟಿನಾಯ್ಡ್ ಅಂಶವನ್ನು ಹೊಂದಿದೆ. ಜೀವ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಬಹುದು. ಇನ್ನ ಬರಗಿನಲ್ಲಿ ಅಲ್ಫಾ ಮತ್ತು ಗ್ಯಾಮಾ ಐಸೋಮರ್ ಟೋಕೋಟ್ರಯನಾಲ್ ಎಂಬ ಅಂಶ ಇದೆ. ಈ ಅಂಶ ಯಕೃತ್ತಿನ ಗಾಯ ಮಾಯಲು ಅಥವಾ ಯಕೃತ್ತಿನ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಬಹುದು. ಅದೇ ತರ ಇದರಲ್ಲಿ ಬೀಟಾ ಗ್ಲೂಕನ್ ಎಂಬ ಅಂಶ ಇದೆ. ಇನ್ನು ಬರಗು ಅಮೈಲೋಪೆಕ್ಟಿನ್ ಅಂಶವನ್ನ ಅಧಿಕವಾಗಿ ಹೊಂದಿದೆ. ಅದೇ ತರ ಇದು ಅಮೈಲೋಸ್ ಅಂಶವನ್ನು ಹೊಂದಿರೋದ್ರಿಂದ ಇದು ಆಹಾರ, ವಿವಿಧ ರಾಸಾಯನಿಕಗಳು ಮತ್ತೆ ಜವಳಿ ಉದ್ಯಮಗಳಲ್ಲೂ ಕೂಡ ಬಳಸಬಹುದಾಗಿದೆ. ಇನ್ನು ಬರಗು ಸುಮಾರು 86-89% ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ಮತ್ತು ಪಾಲಿ ಅಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನ ಹೊಂದಿರೋದ್ರಿಂದ ಕೊಲೆಸ್ಟ್ರಾಲ್ ಚಯಾಪಚಯ ಕ್ರಿಯೆಯಲ್ಲೂ ಪ್ರಾಮುಖ್ಯತೆಯನ್ನ ವಹಿಸುತ್ತದೆ. ಇನ್ನು ಬರಗಿನ ಇತರ ಉಪಯೋಗಗಳು ಏನದಾವ ಅಂತೀರಿ? ಬರಗನ್ನ ನಾವು ಹಸು ಮತ್ತು ಸಾಕು ಪ್ರಾಣಿಗಳಾದಂತಹ ಕುರಿ, ಹಂದಿ, ಕೋಳಿಗಳ ಸಾಕಾಣಿಕೆಯಲ್ಲಿ ಆಹಾರವಾಗಿ ಬಳಸಲಾಗ್ತಾ ಇದೆ. ಅಂದ್ರೆ ಮೇವು ಆಗಿ ಕಡಿಮೆ ಗುಣಮಟ್ಟದ ಕಾಳುಗಳನ್ನ ಕೋಳಿಗಳ ಆಹಾರವಾಗಿ ಬಳಸಬಹುದಾಗಿದೆ. ಇದು ಹಾಲು ಮತ್ತು ಮಾಂಸದ ಇಳುವರಿಯನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇದಷ್ಟೇ ಅಲ್ಲದೆ ಬರಗನ್ನ ನಾವು ಜೈವಿಕ ಇಂಧನದ ಉತ್ಪತ್ತಿಗಾಗೂ ಕೂಡ ಬಳಸಲಾಗ್ತಾ ಇದೆ. ಬರಗು ಯಾವ ರೀತಿ ಸಂಸ್ಕರಣೆ ಮಾಡಬಹುದಂತೀರಿ? ಸಾಮಾನ್ಯವಾಗಿ ನಾವು ಸಂಸ್ಕರಣೆಗೆ ಸಾಂಪ್ರದಾಯಿಕ ವಿಧಾನಗಳಾದಂತಹ ಮಾಲ್ಟಿಂಗ್, ಹುದುಗಿಸುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಇನ್ನು ಹುರಿಯೋದು, ಆಮೇಲೆ ಫ್ಲೇಕಿಂಗ್ ಅಂದ್ರೆ ಅವಲಕ್ಕಿ ಮಾಡೋದು, ಕುಟ್ಟುವ ಮುಂತಾದ ವಿಧಾನಗಳನ್ನ ಬಳಸಿ ನಾವು ಸಂಸ್ಕರಣೆ ಮಾಡಿಕೊಳ್ಬಹುದಾಗಿದೆ. ರವೆ, ಅವಲಕ್ಕಿ, ಶಾವ್ಗೆ, ಪಾಸ್ತಾ, ಬಿಸ್ಕೆಟ್, ಮಲ್ಟಿಗ್ರೇನ್ ಹಿಟ್ಟು ಮುಂತಾದ ಪದಾರ್ಥಗಳನ್ನ ನಾವು ವಿವಿಧ ಸಂಸ್ಕರಣೆ ಮೂಲಕ ಬಳಸ್ಕೋಬಹುದಾಗಿದೆ. ಇದಲ್ಲದೆ ಇದನ್ನ ಗಂಜಿ, ಅಂಬಲಿ ಮತ್ತು ಮುದ್ದೆಗಳ ರೂಪದಲ್ಲಿ ಕೂಡ ಬಳಸಬಹುದಾಗಿದೆ. ಈ ಅರಳು ಹುರುವಿಕೆಯಿಂದ ಪ್ರೋಟೀನ್ ಅಂಶ ಅಧಿಕವಾಗುತ್ತೆ. ಈ ಅರಳನ್ನ ನಾವು ಹಂಗೆ ಕಟ್ಕೊಂಡು ಲಡ್ಡು ರೂಪದಲ್ಲೂ ಕೂಡ ಬಳಸಬಹುದು, ಇಲ್ಲ ನಾವು ಅದನ್ನ ಪುಡಿ ಮಾಡಿ ಉಂಡೆ ತರ ಕಟ್ಟಿ ಚಿಕ್ಕ ಮಕ್ಕಳಿಗೆ ಕೊಡೋ ಸಾಯಂಕಾಲದ ಹೊತ್ತಿನಲ್ಲಿ ಆಟ ಆಡೋ ಟೈಮಲ್ಲೆಲ್ಲ ನಾವು ಒಂದು ಉತ್ತಮವಾದಂತಹ ಆಹಾರವಾಗಿ ಸಾಯಂಕಾಲ ಸ್ನಾಕ್ಸ್ ಆಗಿ ಕೊಡಬಹುದು ಲಡ್ಡು ತರ. ಇನ್ನು ಮೊಳಕೆ ಒಡಿಸೋದು, ಮೊಳಕೆ ಒಡಿಸೋದ್ರಿಂದ ಈ ಕಾಳುಗಳಲ್ಲಿ ಸಾಕಷ್ಟು ಜೀವಸತ್ವಗಳನ್ನ ವೃದ್ಧಿಸಬಹುದು. ಅದರಲ್ಲೂ ಮುಖ್ಯವಾಗಿ ಬಿ ಕಾಂಪ್ಲೆಕ್ಸ್ ಮತ್ತು ವೈಟಮಿನ್ ಸಿ ಅಂಶಗಳೆಲ್ಲ ವೃದ್ಧಿ ಆಗೋದ್ರಿಂದ ಈ ಕಾಳುಗಳನ್ನ ನೆನೆ ಇಟ್ಟು ಮೊಳಕೆ ಒಡಿಸಿದ್ರೆ ಅದು ಕೂಡ ಒಂದು ಉತ್ತಮವಾದಂತಹ ಪೋಷಕಾಂಶಗಳನ್ನು ಹೆಚ್ಚಿಸುವಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ. ಇನ್ನು ಮಾಲ್ಟಿಂಗ್ ಅಂತ ಹೇಳ್ತೀವಿ, ಕಾಳುಗಳನ್ನ ರಾತ್ರಿ ಇಡೀ ನೆನೆಸಿಟ್ಟು ಮೊಳಕೆ ಬರೆಸಿ ನೆರಳಿನಲ್ಲಿ ಒಣಗಿಸಿ ಹುರಿದು ಆ ಮೊಳಕೆ ಬಂದಿರೋ ಭಾಗವನ್ನ ತೆಗೆದು ಪುಡಿ ಮಾಡಿಟ್ಕೊಳ್ತೀವಿ. ತರ ಒಂದು ಪ್ರೊಸೆಸ್ ಇಂದ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ವೃದ್ಧಿಯಾಗುತ್ತೆ, ಶರ್ಕರ ಪಿಷ್ಟಗಳೆಲ್ಲ ಕರಗಿ ಜೀರ್ಣಕ್ಕೆ ಸುಲಭವಾಗುತ್ತದೆ. ಹಾಗಾಗಿ ಇದನ್ನ ನಾವು ಮಕ್ಕಳಿಗೆ ಅದರಲ್ಲೂ 1 ವರ್ಷದ ನಂತರದ ಮಕ್ಕಳಿಗೆ ನಾವು ಪೂರಕ ಆಹಾರವಾಗಿ ಬಳಸಬಹುದಾಗಿದೆ. ಒಳ್ಳೆಯದು ಸ್ನೇಹ ಸಿಗಿಹಳ್ಳಿ ಅವರೇ, ತಾವು ಇಲ್ಲಿವರೆಗೆ ಉತ್ತಮ ಆರೋಗ್ಯಕ್ಕೆ ಬರಗಿನ ಬಳಕೆ ಹಾಗೂ ಮೌಲ್ಯವರ್ಧನೆ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬರಗುವಿನ ಮಹತ್ವ ಕುರಿತು ಸ್ನೇಹ ಶಿಗಿಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಅವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಕೇಳಿ ಕೃಷಿ ವಾರ್ತೆ. ಮೊಲ ಅತಿ ಸಣ್ಣ ಸಸ್ತನಿ ಪ್ರಾಣಿ, ಮುದ್ದಾದ ಮತ್ತು ಸ್ವಚ್ಛವಾದ ಪ್ರಾಣಿ, ಅಲ್ಲದೆ

ಯತಿಗಳಿಗೆ ವ್ರತ ಸಗಜ ಯತಿಗಳಿಗೆ ವ್ರತ ಸಗಜ ಪೃಥ್ವೀಪತಿಯು ನೀನಾಗಾರ ತೊರೆಯುತ ಯತಿಗಳಿಗೆ ವ್ರತ ಸಗಜ ಪೃಥ್ವೀಪತಿಯು ನೀನಾಗಾರ ತೊರೆಯುತ ಸತತ ದೀಘ ತೇಗವೈ ಬಳಲಿ ಪೂದು ಯನಗತಿ ಮನೋವ್ಯತೆ ಒಪ್ಪುದು ಸತತ ದೇಗವ ಬಳಲಿ ಪೂದು ಯನಗತಿ ಮನೋವ್ಯತೆ ಒಪ್ಪುದು ಸತತ ದೇಗವ ತದೇಗವೈ ಬಳಲಿಪುದು ಯನಗತಿ ಮನೋವ್ಯತೆ ಒಪ್ಪುದು ಯಕ್ಷಗಾನದ ಪದಗಳನ್ನು ಕೇಳುತ್ತಿರುವಿರಿ. ಶ್ರೀ ವಿಷ್ಣು ಸಾಮ್ರಾಜ್ಞಿ ಮಂಗಲ ಶುಭಮಸ್ತು ಸಕಲ ಶ್ರೀ ವಿಷ್ಣು ಸಾಮ್ರಾಜ್ಞಿ ವಿಶ್ವನಾಯಿಕೆ ಸಕಲ ಕಲಾತ್ಮಿಕೆ ವಿಶ್ವಜೀ ದೈವ ಸೌಭಾಗ್ಯ ವಿದಾಯಿಕೆ ವಿಶ್ವನಾಯಿಕೆ ಸಕಲ ಕಲಾತ್ಮಿಕೆ ವಿಶ್ವ ಜೀವ ಸೌಭಾಗ್ಯ ವಿದಾಯಿಕೆ ವಿಶ್ವನಾಯಿಕೆ ಸಕಲ ಕಲಾತ್ಮಿಕೆ ವಿಶ್ವ ಜೀವ ಸೌಭಾಗ್ಯ ವಿದಾಯಿಕೆ ಶ್ರೀ ವಿಷ್ಣು ಸಾಮ್ರಾಜ್ಞಿ ಮಂಗಲೋ ಶುಭಮಸ್ತು ಸಕಲೋ ಶ್ರೀ ವಿಷ್ಣು ಸಾಮ್ರಾಜ್ಞಿ ಮಂಗಲೋ ಮಂಗಲೋ ಮಂಗಲೋ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಬಾಳೆಹದ್ದಾದ ತಿಮ್ಮಪ್ಪ ಹೆಗಡೆ ಮತ್ತು ಮೇಳದವರಿಂದ ಯಕ್ಷಗಾನದ ಪದಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣಾ ವಿಧಾನಗಳು ಕುರಿತು ಡಾ ಸಿಬಿ ಮೇಟೆಯವರೊಂದಿಗೆ ಸಂದರ್ಶನ ಸಂದರ್ಶಕರು ಗಿರೀಶ್ ಪಾಟೀಲ್. ನಂತರ ನಾವಲ್ಗಿಯ ವಿಶ್ವನಾಥ್ ವಿಠಲ್ ದೇವದಾಸ್ ಮತ್ತು ಮೇಳದವರಿಂದ ಸಂಪಳ ವಾದನವನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ.